ಪೋಷಕಾಂಶಗಳನ್ನು ನಾವು ಬಳಸ್ತಾ ಇಲ್ಲ, ತಿಂತಾ ಇಲ್ಲ. ಯಾಕಂದರೆ ನಮ್ಮ ವೈದ್ಯಕೀಯ ಸಂಶೋಧನೆ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯು 150 ಗ್ರಾಂ ಹಣ್ಣುಗಳನ್ನು ಸೇವಿಸಬೇಕು, 250 ಗ್ರಾಂ ತರಕಾರಿಗಳನ್ನು ಸೇವಿಸಬೇಕು. ಆ ರೀತಿ ಸೇವಿಸಿದಾಗ ನಾವು ಉತ್ತಮ ಆರೋಗ್ಯವಾಗಿರ್ತೀವಿ. ಉತ್ತಮ ಆರೋಗ್ಯವಾಗಿದ್ದರೆ ನಾವು ಏನೆಲ್ಲ ಕಾಣ್ಬೋದು. ಇವತ್ತು ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನೆಲ್ಲ, ಆರೋಗ್ಯ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಲ್ಲ. ಈ ಒಂದು ನಿಟ್ಟಿನಲ್ಲಿ ಹಣ್ಣುಗಳನ್ನು ಬೆಳೆಗಳ ಬೆಳೆಯುವುದ್ರ ಬಗ್ಗೆ ತಾವೆಲ್ಲ ಗಮನಹರಿಸಬೇಕು. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋಕ್ಕಾಗಲಿಲ್ಲಪ್ಪ ಅಂದರೆ ತಮ್ಮ ಹೊಲ ಬದುಗಳಲ್ಲಿ ಕನಿಷ್ಠ 2 ಅಥವಾ 3, ಈ ಹಿಂದೆ ಏನು ಮಾಡಿದ್ರಂದ ನಮ್ಮ ತಾತ ಅಜ್ಜಂದ್ರು ಎಲ್ಲ ಹೊಲದಲ್ಲಿ 1-2 ಗಿಡಗಳು ಹಾಕಿ ಹೋಗ್ತಿದ್ರು. ಇವಾಗ ನಾವೇನು ಮಾಡಿದ್ವಿ, ಏ ಇಲ್ಲ ಅದು ನಮಗೆ ಹಳೆ ಮರ ಆ ಥರ ಈ ಥರ ಅಂತೇಳಿ ಎಲ್ಲ ಕಡ್ದಾಕಿ ಎಲ್ಲ ಹಣ್ಣಿನ ಮರಗಳನ್ನು ನಾಶ ಮಾಡಿ ಬರೀ ಕೃಷಿ ಬೆಳೆಗೆ ಪ್ರಧಾನವಾಗಿ, ಮತ್ತು ಕೃಷಿ ಬೆಳೆಯಲ್ಲಿ ಯಥೇಚ್ಛವಾಗಿ ಗೊಬ್ಬರ ಹಾಕಿ ಭತ್ತ ಬೆಳೆದು ಒಂದೇ ನಿರಂತರವಾಗಿ ಬೆಳೆದು ಇಳುವರಿ ಖಂಡಿತ ಕುಂಠಿತವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗ ಮೊದಲಿನ ಥರ ಏನಪ್ಪ ಅಂತಂದರೆ ಹಲವಾರು ಹಣ್ಣುಗಳನ್ನು ನಾವು ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಉದಾಹರಣೆ, ಈಗ ಮಾವು ನಮ್ಮ ದೇಶದಲ್ಲಿ ಇದು ಅತ್ಯಂತ ಪ್ರಮುಖವಾದ ಬೆಳೆಯಾಗಿದ್ದು ಇದನ್ನು ನಮ್ಮ ಭಾರತ ದೇಶ ಸುಮಾರು 46% ಬೆಳೀತಾ ಇದೆ. ಜಗತ್ತಿನಾದ್ಯಂತ ನಮ್ಮ ಭಾರತದ ಕಾಂಟ್ರಿಬ್ಯೂಷನ್ 46% ಇದೆ. ಇನ್ನು ಉಳಿದ ದೇಶಗಳೆಲ್ಲ 60% ಹಿಂಗೆಲ್ಲ ಇದೆ. ಸೊ ಇಂಥ ಇದರಲ್ಲಿ ಈ ಮಾವು ಬೆಳೆ ಏನಪ್ಪ ಒಂದು ಸಮತೋಲನವಾದ ನಿರ್ವಹಣೆ ಏನಪ್ಪ ಅಂತಂದರೆ ಇದು ಮುಖ್ಯವಾಗಿ 1 ವರ್ಷ ಬೆಳೆ ಹೂ ಬಿಡುತ್ತೆ, 1 ವರ್ಷ ಹೂ ಬಿಡಲ್ಲ, ಇದೇ ಇದರ ಮುಖ್ಯವಾದ ಒಂದು ಸಮಸ್ಯೆ. ಸೊ ಯಾಕಪ್ಪ ಹೂ ಬಿಡಲ್ಲ ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ, ನೈಟ್ರೋಜನ್ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಆ ನೈಟ್ರೋಜನ್ ಪರ್ಸೆಂಟೇಜನ್ನು ಕಡಿಮೆ ಮಾಡಬೇಕು, ಕಾರ್ಬೋಹೈಡ್ರೇಟ್ ಪರ್ಸೆಂಟನ್ನು ಹೆಚ್ಚಿಗೆ ಮಾಡಿದರೆ ಅದು ಪ್ರತಿ ವರ್ಷ ಇಳುವರಿ ಕೊಡ್ತದೆ. ಅದು ಹೆಂಗಪ್ಪ ಅಂತಂದರೆ ನಿರಂತರವಾಗಿ ಅದನ್ನು ಪ್ರತಿ ವರ್ಷ ನಾವು ಚಾಟಣಿ ಮಾಡಬೇಕು. ಚಾಟಣಿ ಅಂದರೆ ಪ್ರೂನಿಂಗ್, ಪ್ರೂನಿಂಗ್ ಅಂತಾರೆ. ಪ್ರೂನಿಂಗ್ ಅಂದರೆ